ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಧರ್ಮಸ್ಥಳದಲ್ಲಿ ಸಾನ್ನಿಧ್ಯ ನೂತನ ಸಂಕೀರ್ಣ ಲೋಕಾರ್ಪಣೆಗೊಳಿಸಿದ ಉಪರಾಷ್ಟಪತಿ ಜಗದೀಪ್ ಧನ್ಕರ್. ಕಾವೇರಿ ಕೈಮಗ್ಗ ನಿಗಮಕ್ಕೆ ಆಯವ್ಯಯದಲ್ಲಿ ಅಗತ್ಯ ಅನುದಾನ, ಜವಳಿ ಸಚಿವ ಶಿವಾನಂದ ಪಾಟೀಲ್ ಭರವಸೆ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ನೈರುತ್ಯ ರೈಲ್ವೆಯಿಂದ ಬೆಂಗಳೂರಿನಿಂದ ತಮಿಳುನಾಡಿಗೆ ತ್ವರಿತಗತಿ ರೈಲು ಸೇವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕೃಷಿರಂಗ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇತ್ತೀಚೆಗೆ ಸಕಲೇಶಪುರದಲ್ಲಿ ಆಯೋಜನೆ ಮಾಡಿದ್ದಂತಹ ಬೆಳೆಗಾರರ ಸಮಾವೇಶದ ಆಯ್ದ ಮೊದಲನೇ ಭಾಗವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ಅವರಿಂದ ವಿಚಾರಗಳನ್ನು ಆಲೋಚಿಸಬಹುದು. ನಂತರ ಸಾವಯವ ಕೃಷಿಯಲ್ಲಿ ಹಿಂಡಿಗಳ ಬಳಕೆ ಕುರಿತಂತಹ ಮಾಹಿತಿ ಕೃಷಿಲೋಕ ಕಾರ್ಯಕ್ರಮದಲ್ಲಿ ವಿತ್ತಾರವಾಗಲಿದೆ. ಕಾರ್ಯಕ್ರಮದ ಕಡೆಯಲ್ಲಿ ಪರಿಸರ ಗೀತೆಯನ್ನ ಆಲೋಚಿಸಬಹುದು. ಬನ್ನಿ ಈಗ ಮೊದಲಿಗೆ ಕೇಳೋಣ. ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇತ್ತೀಚೆಗೆ ಸಕಲೇಶಪುರದಲ್ಲಿ ಆಯೋಜನೆಯನ್ನ ಮಾಡಿದ್ದಂತಹ ಬೆಳೆಗಾರರ ಸಮಾವೇಶದ ಆಯ್ದ ಮೊದಲನೇ ಭಾಗ. ಇಂದಿನ ಈ ಮೊದಲನೇ ಭಾಗದಲ್ಲಿ ಮಾಜಿ ಶಾಸಕರಾದ ಎಚ್ಎಂ ವಿಶ್ವನಾಥ್ ಅವರಿಂದ ವಿಚಾರಗಳನ್ನು ಆಲಿಸೋಣ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟದಿಂದ ಬಂದ ಎಲ್ಲ ನನ್ನ ಬೆಳೆಗಾರರಿಗೆ ನಾನು ನಮಸ್ಕಾರ ಮಾಡ್ತೇನೆ. ನನ್ನ ಅನಿಸಿಕೆ, ನೀವೆಲ್ಲರ ಮುಖ ನೋಡಿದ್ರೆ ಸ್ವಲ್ಪ ಸಮಾಧಾನದಿಂದ ಕೂತಿದ್ದೀರಿ. ಆ ಸಮಾಧಾನಕ್ಕೆ ಕಾರಣ ನಾನನ್ಕೊಂಡಿದ್ದೇನೆ ಪ್ರಮುಖವಾದಂತಹ ಮೂರು ಕಾರಣಗಳು. ಒಂದು ಕಾರಣ ಬೆಲೆ. ನಾವು ಜೀವಮಾನದಲ್ಲೇ ನಾವು ಆಲೋಚನೆ ಮಾಡದೇ ಇರುವಂತ ಒಂದು ಬೆಲೆ ಬಂದ್ಬಿಟ್ಟಿದೆ. ನಮ್ಮೆಲ್ಲರ ಶ್ರಮ, ಕಣ್ಣೀರು, ನೋವು, ಕಳೆದ ನೂರಾರು ವರ್ಷಗಳ ನೋವಿಗೆ ಒಂದು ಬೆಲೆ ಬಂದಿದೆ. ಬೆಲೆ ಬಂದ ರೀತಿ ಹೇಗೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಅದು ಸ್ಥಿರ ಅಲ್ಲ ಅನ್ನೋದು ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇವತ್ತು ಬೆಳೆಗಾರರ ಮನಸ್ಸೊಳಗಡೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ ಅನ್ನೋಂಥ ಒಂದು ಸಮಾಧಾನ ಇದೆ. ಅದರಿಂದ ಎಲ್ಲರ ಮುಖದಲ್ಲೂ ಕೂಡ ಒಂದು ಮಂದಹಾಸ ಇದೆ. ಎರಡನೇ ಪ್ರಮುಖ ಕಾರಣ, ಬಾರಿ ವರ್ಷಗಳಿಂದ ನಾವು ಬೆಳೆ ಬೆಳೆಯುವಂತವರು ಪಕ್ಕದ ಸರ್ಕಾರಿ ಜಾಗವನ್ನ ನಾವು ಒತ್ತುವರಿ ಮಾಡಿದೀವಿ, ವಿಸ್ತಾರ ಮಾಡಿದೀವಿ, ಅಭಿವೃದ್ಧಿನ ವಿಸ್ತಾರ ಮಾಡಿದೀವಿ. ನಾವು ರಾಷ್ಟ್ರದ ಬೊಕ್ಕಸಕ್ಕೆ ನಾವು ಬೆಳೆ ಬೆಳೆದು ಕೊಟ್ಟಿದ್ದೀವಿ, ತೆರಿಗೆ ಮುಖಾಂತರ ಕೊಟ್ಟಿದ್ದೀವಿ, ಉದ್ಯೋಗನೂ ಸೃಷ್ಟಿ ಮಾಡಿದೀವಿ ಒತ್ತುವರಿ ಮುಖಾಂತರ. ಆ ಜಾಗನ ಸರ್ಕಾರನೂ ಕಿತ್ಕೊಂಡಿಲ್ಲ, ನಮಗೂ ಕೂಡ ಹಕ್ಕನ್ನ ಕೊಟ್ಟಿಲ್ಲ. ಅಲ್ದಲೇ ಸರ್ಕಾರ ತೆರಿಗೆನೂ ಕೂಡ ಅದರ ಮೇಲೆ ಹಾಕಿಲ್ಲ. ನಮಗೂ ಕೂಡ ಆತಂಕಗಳಿದ್ದು ಅರಣ್ಯ ಇಲಾಖೆ, ರೆವಿನ್ಯೂ ಇಲಾಖೆ ಯಾವ ಗಳಿಗೆಯಲ್ಲಿ ಇದನ್ನ ಕಿತ್ಕೊಳ್ತದೆ ಅಂತ. ಆದರೆ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಹೋರಾಟದ ಹಿನ್ನೆಲೆ 1985 ಈ ಹೋರಾಟ ಪ್ರಾರಂಭ ಆಯಿತು. ಇದರ ಹಿನ್ನೆಲೆಯನ್ನ ನಿಮಗೆ ಸ್ವಲ್ಪ ಹೇಳಬೇಕಾಗ್ತದೆ. ಮೂಡಿಗೆರೆಯಲ್ಲಿ ಇದು ಪ್ರಾರಂಭ ಆಯಿತು. ಪ್ರಾರಂಭ ಆಗಿದ್ದು ಓಪನ್ ಮಾರ್ಕೆಟ್ ವಿಚಾರಕ್ಕೆ, ಪ್ರೊಫೆಷನಲ್ ಟ್ಯಾಕ್ಸ್ ಇದೆಯಲ್ಲ ವೃತ್ತಿ ತೆರಿಗೆ, ಅದರ ವಿರುದ್ಧ ಒಂದು ಆಂದೋಲನವನ್ನ ಒಬ್ಬ ಚಿಂತಕ, ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಸನ್ಮಾನ್ಯ ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು, ಬಿ ಎಲ್ ಶಂಕರ್ ಅವರು, ಡಿ ಬಿ ಸುಬ್ಬೇಗೌಡರು, ಬಾಳುಪೇಟೆ ಜಗನ್ನಾಥ್ ಅವರು, ಸಿ ಎ ಚಂದ್ರೇಗೌಡರು, ಔಸನ್ ಚಂದ್ರೇಗೌಡರು, ಹೀಗೆ ಅನೇಕ ಜನ ಮೂಡಿಗೆರೆ ತಾಲೂಕಿನ ಚಿಂತಕರು ಕಾಫಿ ಬೋರ್ಡಿನ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕು, ನಾವು ಒಂದು ಓಪನ್ ಮಾರ್ಕೆಟ್ ಆಗಬೇಕು ಅಂತಕ್ಕಂತ ಚಳವಳಿಯನ್ನ ಪ್ರಾರಂಭ ಮಾಡಿದರು. ವೃತ್ತಿ ತೆರಿಗೆನೂ ಕೂಡ ನಾವು ವೃತ್ತಿಪರರಲ್ಲ, ನಾವು ಕೃಷಿ ಮಾಡೋರು, ಈ ಮಣ್ಣಿನ ಜೊತೆ ಗುದ್ದಾಡಿ ಪ್ರಕೃತಿ ಜೊತೆ ಗುದ್ದಾಡಿ ಬದುಕೋರು. ಆ ಕಾರಣಕ್ಕೋಸ್ಕರ ಕೃಷಿಯ ಮೇಲೆ ಹಾಕಿರ್ತಕ್ಕಂತ ಈ ತೆರಿಗೆ ತೆಗಿಬೇಕು ಅನ್ನೋದು ಕೂಡ ಪ್ರಮುಖವಾದಿತ್ತು. ಈ ಎರಡು ಹೋರಾಟಗಳ ಜೊತೆಗೆ ಅನೇಕ ವಿಚಾರ ಇಟ್ಕೊಂಡು ಹುಟ್ಟದಂತ ಚಳವಳಿಯ ಒಂದು ರೂಪನೇ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಆಗಿ ಅದು ಪರಿವರ್ತನೆ ಆಯಿತು. ಕೆಜಿಎಫ್ ಅಡಿಯಲ್ಲಿ ಮೂರು ರಾಜ್ಯಗಳು ಮತ್ತು ಭಾರತ ದೇಶದ ಕೇರಳ ಮತ್ತು ತಮಿಳುನಾಡು ಕಾಫಿ ಬೆಳೆಯುವ ಪ್ರದೇಶವನ್ನು ಕೂಡ ಈ ಸಂಘಟನೆಗೆ ಒಳಗೊಂಡಂತ ಒಂದು ಸಂಘಟನೆ ಆಯಿತು. ತಮಗೆ ಗೊತ್ತಿದೆ ಆ ಸಂಘಟನೆಯ ಹೋರಾಟನ ಪ್ರಾರಂಭ ಮಾಡಿದವರಾದ್ರೆ ಮೊದಲ ಅಧ್ಯಕ್ಷರು ಸಿ ಎಚ್ ಚಂದ್ರೇಗೌಡರು ಆಲ್ದೂರ್ನವರು, ಅವರು ಶಾಸಕರಾಗಿ ಕೂಡ ಇದ್ರು, ಭಾರಿ ಉತ್ತಮವಾದಂತಹ ಬೆಳೆಗಾರರು. ಎರಡನೇ ಅಧ್ಯಕ್ಷರಾಗಿ ಬಿ ಎ ಜಗನ್ನಾಥ್ ಅವರು, ಡಿ ಬಿ ಸುಬ್ಬೇಗೌಡರು, ನಂತರ ವೆಂಕಟೇಶ್ ಅವರು ಬಿಟ್ಟೇಶ್ವರದ, ಜಗನ್ನಾಥ್ ಅವರು ಅತ್ತಿಕಟ್ಟೆ, ನಂತರ ಬಿ ಎ ಜಗನ್ನಾಥ್ ಅವರು ಒಂದು ಬಾರಿ ಆಗ್ತಾರೆ, ನಂತರ ಡಾಕ್ಟರ್ ಪ್ರದೀಪ್ ಅವರು ಆಗ್ತಾರೆ, ತೀರ್ಥ ಮಲ್ಲೇಶ್ ಅವರು ಆಗ್ತಾರೆ. ಇದರ ಮಧ್ಯೆ ಅತಿ ದೊಡ್ಡ ಪ್ರಮಾಣದ ಸಂಘರ್ಷ ಪ್ರಾರಂಭ ಆಗಿದ್ದು ಇದರಲ್ಲಿ ಜಯರಾಮ್ ಅವರು ಅಧ್ಯಕ್ಷರಾದ ಕಾಲದಲ್ಲಿ ನೋಡಿದೆ ನಾನು. ಆಗ ಅಂದಿನ ಸರ್ಕಾರಗಳು ಅಧಿಕಾರಿಗಳು ಒತ್ತುವರಿ ತೆರವುಗೊಳಿಸುವಂತ ಕೆಲಸನ ಮಾಡಿದ್ರು. ತತ್ಕೊಳ ಫಾರೆಸ್ಟ್ ಒಳಗಡೆ ಕುಂದೂರಿನಲ್ಲಿ ಪ್ರಾರಂಭ ಆದಂತ ಒಂದು ಚಳವಳಿ, ಬಿ ಎಲ್ ಶಂಕರ್ ಅವರ ಜಮೀನನ್ನ ಬಿಡಿಸುವ ಮುಖಾಂತರ ಪ್ರಾರಂಭ ಆದಂತ ಒಂದು ಒತ್ತುವರಿ ತೆರವಿನ ಗಲಾಟೆ. ಅದು ನಿಮಗೆ ಗೊತ್ತಿದೆ, ಮಲೆನಾಡಿನ ಅತ್ಯಂತ ದುರ್ಗಮವಾದಂತ ಕಳಸಾ ಭಾಗದ ಕುದುರೆಮುಖ ವ್ಯಾಪ್ತಿಯ ರೈತರನ್ನ ಕೂಲಿ ಕಾರ್ಮಿಕನ ಒಗ್ಲೇಬ್ಸಂತ ಕೆಲಸ ನಡೀತಲ್ಲ, ಆಗ ಆತಂಕವಾದಿಗಳು ನೆಕ್ಸಲ್ ಕೈಗೆ ಈ ಚಳುವಳಿ ಹೋಗ್ಬಿಡ್ತು. ಅದರ ರೂಪಾಂತರ ಆಯಿತು, ಅನೇಕ ರಕ್ತಪಾತಗಳಾದವು. ಆದರೆ ಕೆಜಿಎಫ್ ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಚಳುವಳಿ ಮಾಡ್ತಾ ಹಂತದಲ್ಲಿ ಮೋಟಮ್ನವರ ಸ್ವತಃ ಮಾಜಿ ಮಂತ್ರಿಯವರ ಜಮೀನನ್ನು ಬಿಡಿಸುವಂತ ಸ್ಥಿತಿಯೊಳಗಡೆ ನನಗ್ ಗೊತ್ತಿದೆ, ನಾನು ಕೂಡ ವೇದಿಕೆಯಲ್ಲಿದ್ದೆ. ಚಳುವಳಿ ಮೂಲದಿಂದ ಬಂದಂತ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಘೋಷಣೆ ಮಾಡ್ತಾರೆ, ಇವತ್ತಿಗೆ ತಡೆ ಹಿಡೀರಿ ಒತ್ತುವರಿ ತೆರವನ್ನ. ಅಲ್ಲದೆ 10 ಎಕರೆ ಒಳಗಡೆ ಇರತಕ್ಕಂತ ರೈತರು ಒತ್ತುವರಿ ಮಾಡಿದ್ದನ್ನ ನಾನು ಕ್ರಮಬದ್ಧಗೊಳಿಸ್ತೀನಿ ಅಂತಕ್ಕಂತ ಮಾತನ್ನ ಅವತ್ತು ಘೋಷಣೆ ಮಾಡ್ತಾರೆ ಮೂಡಿಗೆರೆ ವೇದಿಕೆನಲ್ಲಿ. ಅಲ್ಲಿಗೆ ಒಂದು ನಿಟ್ಟುಸಿರನ್ನ ಇಡೀ ಪಶ್ಚಿಮ ಘಟ್ಟದ ರೈತರು ಬಿಡ್ತಾರೆ, ಸರ್ಕಾರ ಏನೋ ಮಾಡುತ್ತೆ ಅಂತ. ಆ ಸರ್ಕಾರ ಹೋಗುವವರ ಒಳಗಡೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಂತರ ಬಂದಂತ ಸರ್ಕಾರಗಳು ಅದನ್ನ ಕೈಗೆತ್ಕೊಂಡು ಜಯರಾಮ್ ಅವರು ಮತ್ತು ಕೆಜಿಎಫ್ ನ ಮಿತ್ರರು ಮಾತ್ರ ಕೈ ಬಿಡಲಿಲ್ಲ, ಸತತವಾಗಿ ರಾಜಕಾರಣಿಗಳ ಬೆನ್ನತ್ತಿದ್ರು, ಅಧಿಕಾರಿಗಳ ಬೆನ್ನತ್ತಿದ್ರು. ಅವರ ಕಾಲಘಟ್ಟದೊಳಗಡೆ ಭಾರಿ ಹತ್ತಿರಕ್ಕೆ ಅದು ಹತ್ತತ್ರ ಹೋಯ್ತದು. ನಾನು ಹತ್ತಿರದಲ್ಲೇ ಇರ್ತಾ ಇದ್ದೆ, ನಾನು ಅನೇಕ ಬಾರಿ ನಮ್ಮ ಗೆಳೆಯರ ಜೊತೆ ಹೋಗಿದ್ದೇನೆ. ಕೊನೆಯ ಹಂತದಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಬಂತು, ಅದರಲ್ಲಿ ಮಂತ್ರಿಯಾಗಿದ್ದಂತ ಅಶೋಕ್ ಅವರು ಒಂದು ದಿಟ್ಟ ನಿಲುವನ್ನ ತಗೊಳ್ತಾರೆ, ಹಿಂದಿನವರು ಹಾಕಿಕೊಟ್ಟಂತ ಹಾದಿನಲ್ಲಿ ಮುಂದುವರಿತಾರೆ. ಅಷ್ಟರೊಳಗಡೆ ಕೆಜಿಎಫ್ ಒಳಗಡೆ ಒಂದು ಬದಲಾವಣೆ ಆಗಿ ಅದರ ಸಂವಿಧಾನದ ಪ್ರಕಾರ ಹುರುಡಿಯ ಮೋಹನ್ ರವರು ಅದರ ಅಧ್ಯಕ್ಷ ಆಗ್ತಾರೆ. ಅವರ ಕಾಲಘಟ್ಟದೊಳಗಡೆ ಸತತವಾದ 85 ಹೋರಾಟ ಮಾಡ್ಕೊ ಬಂದಂತ 40 ವರ್ಷದ ಹೋರಾಟಕ್ಕೆ ಒಂದು ಅಧಿಕೃತ ಆಜ್ಞೆ ಆಗ್ತದೆ, ಒತ್ತುವರಿ ಕ್ರಮಬದ್ಧಗೊಳಿಸೋದಕ್ಕೆ 1-25 ಎಕರೆವರೆಗೆ ಹಕ್ಕು ಕೊಡ್ಲಿಕ್ಕೆ, ಗುತ್ತಿಗೆ ಕೊಡ್ಲಿಕ್ಕೆ ಒಂದು ನಿರ್ಣಯನ ತಗೊಳ್ತಾರೆ. ಆ ನಿರ್ಣಯ ಕಾರ್ಯರೂಪಕ್ಕೆ ಬರೋದ್ರೊಳಗಡೆ ಆ ಸರ್ಕಾರ ಬದಲಾವಣೆ ಆಗತ್ತೆ, ಮತ್ತೆ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಾಗಕ್ಕೆ ಬರ್ತಾರೆ. ಹೋರಾಟಗಾರರು ಸುಮ್ಮನೆ ಕೂರ್ಲಿಲ್ಲ, ಹೋರಾಟಗಾರರು ಸತತವಾದ ಪ್ರಯತ್ನ, ಎಲ್ಲ ರಾಜಕಾರಣಿಗಳು ಅಧಿಕಾರಿಗಳನ್ನ ಒಗ್ಗೂಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರಣ್ಯ ಮಂತ್ರಿ ಖಂಡ್ರೆ ಕೃಷ್ಣ ಬೈರೇಗೌಡರನ್ನ ಕಂಡು ಪರಿಸ್ಥಿತಿಯ ವಿವರವನ್ನ ಹೇಳಿ ನೀವು ಅದನ್ನ ಏನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ, ಸರ್ಕಾರಿ ಆಜ್ಞೆ ಆಗಿದೆ, ಅದನ್ನ ನೀವು ಜಾರಿ ತರೋದಕ್ಕೆ ನೀವು ಆದೇಶ ಕೊಡಬೇಕು, ಅಪ್ಲಿಕೇಶನ್ ತಗೊಂಡು 30 ವರ್ಷ ಲೀಸಿಗೆ ಅವಕಾಶ ಕೊಡಬೇಕು ಅಂತಕ್ಕಂತ ಒಂದು ಒತ್ತಡವನ್ನ ಹಾಕಿದ್ರು. ಭಾರಿ ಹೆಮ್ಮೆ ಸಂತೋಷ ಇದೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಕೂಡ ಚಳುವಳಿಯಿಂದ ಬಂದಂತವರು, ನಾವೆಲ್ಲ ಒಟ್ಟಿಗೆ ರೈತ ಚಳುವಳಿಯಲ್ಲಿದ್ದವರು. ನಿರ್ಣಯನ ತಗೊಂಡು ಇವತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದನ್ನ ಹಾಸನ ಜಿಲ್ಲೆಗೆ ವಿಸ್ತಾರ ಮಾಡಿ ಕಳೆದ ತಿಂಗಳಿಂದ ಹಾಸನ ಜಿಲ್ಲೆನಲ್ಲೂ ಕೂಡ ರೈತರಿಂದ ಅರ್ಜಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. 1-25 ಎಕರೆ ಒಳಗಡೆ ಇರತಕ್ಕಂತ ಜನರ ಒತ್ತುವರಿಯನ್ನ ಕ್ರಮಬದ್ಧಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಹಳೆಯ ವಿಚಾರಕ್ಕೆ ಬರ್ತೇನೆ. ಆ ಎರಡನೇ ವಿಚಾರ, ಅದರ ಹಿನ್ನೆಲೆ ಎಷ್ಟು ದೊಡ್ಡದಿದೆ, ಎಲ್ಲ ಮಹನೀಯರಿಗೆ, ಈ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಹಾಸನ ಜಿಲ್ಲಾ ಬೆಳೆಗಾರರ ಒಕ್ಕೂಟ, ಸುಮಾರು 22ಕ್ಕೂ ಹೆಚ್ಚಿರತಕ್ಕಂತ ಬೆಳೆಗಾರರ ಸಂಘಟನೆಗಳು, ಮೂರು ಜಿಲ್ಲೆಯ ಜನರ ಶ್ರಮ ಮತ್ತು ಬುದ್ಧಿವಂತಿಕೆ, ಅವರ ಎಲ್ಲ ಪ್ರಯತ್ನಗಳ ಫಲವಾಗಿ ಇವತ್ ನಿಮ್ಮ ಒತ್ತುವರಿಯನ್ನ ಕ್ರಮಬದ್ಧಗೊಳಿಸೋದಕ್ಕೆ, ಈ 30 ವರ್ಷ ಲೀಸ್ ಕೊಡೋದಕ್ಕೆ ಈಗ ಪ್ರಾರಂಭ ಆಗಿದೆ. ಇದು ಎರಡನೇ ಯಶಸ್ಸು. ನಾವು ನೀವು ಎಲ್ಲ ಇವತ್ತು ಬಂದಿರೋದು ಕೇವಲ ವಾರ್ಷಿಕ ಸಭೆ ಅಥವಾ ಒಂದು ಕಾಫಿಯ ಮೇಳ ಅಲ್ಲ, ಇದೊಂದು ಸಂತೋಷದ ಮೇಳ, ಋಣವನ್ನ ತೀರಿಸುವಂತ ಮೇಳ, ಮತ್ತೆ ನಮಗೆ ಮಾಡಿಕೊಟ್ಟ ಕೆಲಸಕ್ಕೆ ನಾವು ಧನ್ಯವಾದ ಹೇಳ್ತಕ್ಕಂತ ಸಂದರ್ಭ ಇದು. ಎರಡನೇ ಯಶಸ್ಸು ನಿಮಗೆ ಒತ್ತುವರಿ ಕ್ರಮಬದ್ಧಗೊಳಿಸೋದಕ್ಕೆ 30 ವರ್ಷ ಲೀಸ್ ಕೊಡುವಂತ ವಿಚಾರ. ಮೂರನೇ ವಿಚಾರ ನಿಮ್ಮನ್ನು ಕಾಡ್ತಾ ಇದ್ದಿದ್ದು, ಮೂಲತಃ ನಾವು ಭೂಮಿ ಹೇಗೆ ನಾವು ಹೊಂದಿದೀವೋ ಹಾಗೆನೆ ಸಾಲನೂ ಕೂಡ ನಮ್ಮ ಹಕ್ಕು. ನಮ್ಮವರು ಒಂದೊಂದ್ಸರಿ ಹೇಳ್ತಾ ಇದ್ರು, ಸಾಲ ಮಾಡಾದ್ರೂ ತುಪ್ಪ ತಿಂತೀವಿ ಕಂಡ್ರಲ್ಲ ಅಂತ. ಆದ್ರೆ ತುಪ್ಪನ ನಮ್ಮ ಬೆಳೆಗಾರರು ತಿಂದರೋ ಬಿಟ್ಟರೋ, ಆದ್ರೆ ದೇಶದ ಸಂಪತ್ತನ್ನ ವೃದ್ಧಿ ಮಾಡಿ 10-15 ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಅಂತಾರಾಷ್ಟ್ರೀಯ ವಿನಿಮಯದಲ್ಲಿ ದೇಶಕ್ಕೆ ಕೊಟ್ಟಂತವರು, ಸುಮಾರು 30-40 ಲಕ್ಷ ಜನ ಕಾರ್ಮಿಕರಿಗೆ ಉದ್ಯೋಗ ಸೃಷ್ಟಿ ಮಾಡಿರೋರು, ಪಶ್ಚಿಮಘಟ್ಟನ್ನ ಹಸರಾಗಿ ಇಟ್ಟಂತ ಜನರು ನಾವು. ಆದರೆ ಸಾಲ ಮಾಡಿದ ತೀರಿಸೋದಕ್ಕೆ ಇರ್ತಕ್ಕಂಥ ಕಾಯ್ದೆಕ್ಕೆ ಒಂದು ಇಂಡಸ್ಟ್ರಿ ಮಾಲೀಕರು ದುಡ್ಡನ್ನ ತಿಂದಾಕಿ ಲಕ್ಷಾಂತರ ಕೋಟಿ ಮನ್ನಾ ಮಾಡಿಸ್ಕೊಂಡು ಡಿಫಾಲ್ಟರ್ ಆಗಿ ಸಿಕ್ ಇಂಡಸ್ಟ್ರಿ ಅಂತ ಮಾಡಿ ಉದ್ದೇಶಪೂರ್ವಕವಾಗಿ ತಿನ್ನ ತಪ್ಪಿಸೋದಕ್ಕೆ ಕೇಂದ್ರ ಸರ್ಕಾರ ಮಾಡಿದಂತ ಸರ್ಫೇಸಿ ಆಕ್ಟ್ ನ ರೈತರ ಮೇಲೆ ಹಾಕಿದ್ರು. ಅದನ್ನ ತಪ್ಪಿಸುವಂತ ಕೆಲಸ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ನಾಯಕತ್ವದ ಸರ್ಕಾರ, ಪಿಎಸ್ ಗೋಯಲ್ ಅವರು ಕಮರ್ಷಿಯಲ್ ಮಿನಿಸ್ಟರ್ ಇದ್ದಾರೆ, ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಘೋಷಣೆ ಮಾಡ್ತಾರೆ, ಸರ್ಫೇಸಿ ಆಕ್ಟ್ ರೈತರನ್ನ ಹೊರತುಪಡಿಸಿ ಇರ್ತಕ್ಕಂಥ ಕಾಯ್ದೆ ಇದು, ರೈತರು ಅನ್ವಯಿಸಲ್ಲ ಅಂತಕ್ಕಂಥ ಘೋಷಣೆ ಮುಖಾಂತರ ನಮ್ಮ ಭೂಮಿಯನ್ನ ಯಾರೋ ಬೆಂಗಳೂರು ಮಾರ್ವಾಡಿಗಳು, ಕಲ್ಕತ್ತಾದವರು, ಬೇರೆಯವರು ಅಧಿಕಾರಿಗಳು, ರಾಜಕಾರಣಿಗಳು, ದುಡ್ಡು ಮಾಡಿರ್ತಕ್ಕಂಥವ್ರು ಇಲ್ಲಿ ಬಂದು ಹರಾಜಲ್ಲಿ ಹಿಡಿದು ನಮ್ಮ ಭೂಮಿಯನ್ನ ವಶಕ್ಕೆ ತಗೊಳ್ಳೋದನ್ನ ತಪ್ಪಿಸಿ ನಮ್ಮ ಜನರ ನೋವನ್ನ ಮತ್ತು ಸಾವನ್ನ ತಪ್ಪಿಸುವಂತ ಮಹತ್ ಕಾರ್ಯ ಮಾಡ್ತಾರೆ, ಅವರಿಗೆ ನೀವು ಧನ್ಯವಾದ ಹೇಳೋದಕ್ಕೆ ಇವತ್ತು ಬಂದಿದ್ದೀರಿ. ಬೇರೆಲ್ಲ ಕಾರಣಗಳ ಜೊತೆಗೆ ನಮ್ಮನ್ನ ಹಾಸನ ಜಿಲ್ಲೆ 3-4 ತಾಲೂಕುಗಳು ಮೂಡಿಗೆರೆ ತಾಲೂಕನ್ನ ಕಾಡ್ತಾ ಇರೋದು ನಾನೇ ಸಮಸ್ಯೆ. ಗಂಭೀರವಾದ ಹೋರಾಟಗಳು ನಡೆದಿದೆ. ಎಲ್ಲಿವರೆಗೆ ಹೋರಾಟ ನಡೆದಿದೆ ಅಂದ್ರೆ ಅದರ ವಿರುದ್ಧ ಹೋರಾಟ ಮಾಡೋರ್ನೆಲ್ಲ ಹತ್ತಿಕ್ಕುವಂತ ಕೆಲಸ ನಡೆದಿದೆ. ಕಳೆದ ವರ್ಷ ನನ್ನ ಬಂದೂಕವನ್ನ 2 ವರ್ಷ ಅಮಾನತ್ ಪಡಿಸಿದ್ರು. ಆನೆ ಕಣ್ಣೀರ್ ಹಾಕೋರ್ನ 75ಕ್ಕೂ ಹೆಚ್ಚು ಜನರನ್ನ ಸಾವಾಗಿದೆ. ಆ ಕಣ್ಣೀರನ್ನ ನಾವು ಒರೆಸಿದೀವಿ, ನೋವನ್ನು ನೋಡಿದೀವಿ. ನಮ್ಮ ಒಂದು ಮಾತು ಉಗ್ರವಾಗಿ ಹೇಳಿದ್ದಕ್ಕೆ ನನ್ನನ್ನು ಕೊಲ್ಲಲು ಬಂದರೆ ಆನೆ ನನ್ನ ತೋಟದಲ್ಲಿ, ಸರ್ಕಾರ ಕೊಟ್ಟಿರ್ತಕ್ಕಂಥ ಬಂದೂಕವನ್ನ ನಾನು ನನ್ನ ಜೀವ ರಕ್ಷಣೆಗೆ ಆನೆ ಮೇಲೆ ನಾನು ಬಳಸ್ತೀನಿ ಅನ್ನೋ ಒಂದು ಮಾತನ್ನ ನಾನು ಈ ತರ ಸಭೆಯೊಳಗಡೆ ಅಧಿಕಾರಿಗಳ ಎದುರುಗಡೆ ಹೇಳಿದ್ದೆ. ಅದನ್ನ ರೆಕಾರ್ಡ್ ಮಾಡಿ ಡೆಲ್ಲಿಯಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಾಣಿ ಸಂರಕ್ಷಣೆನ ಪೂರ ನಮ್ಮ ಮೇಲೆ ಹೊತ್ಕೊಂಡಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಅದರ ಮೇಲೆ ಒಂದು ಕೇಸನ್ನ ಹಾಕಬೇಕು ಅನ್ನುವಂತ 6 ಚಾರ್ಜ್ಶೀಟ್ ಅನ್ನ ಅಧಿಕಾರ ಹೊಂದಲಿರ್ತಕ್ಕಂಥ NGO ಒಂದು ಸಂಘಟನೆಯ ಮುಖ್ಯಸ್ಥೆ ಕಳಿಸಿದ ಒಂದು ಟೆಲಿಗ್ರಾಮ್ ಮೇಲೆ ಡೆಪ್ಟಿ ಕಮಿಷನರು ನನ್ನ ಬಂದೂಕವನ್ನ 2 ವರ್ಷ ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ನನ್ನನ್ನು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ನನಗೆ ಆದೇಶ ಮಾಡ್ತಾರೆ. ಅದು ನಮ್ಗೇನು ಹೊಸ್ತಲ್ಲ, ಯಾಕೆಂದ್ರೆ ನಾನು 71ನೇ ಸಾಲಿನಲ್ಲಿ JP ಚಳುವಳಿಯಿಂದ ಬಂದಂತರು ನಮ್ಮ ತಂಡದ ಸ್ನೇಹಿತರು ಬಹುತೇಕ ಜನ ಈ ಚಳುವಳಿಯಲ್ಲಿರೋರು. ಬಂಧನ ಮತ್ತು ಈ ತರದ ಹಿಂಸೆಗಳನ್ನ ಕಳೆದ 54 ವರ್ಷಗಳಿಂದ ಅನುಭವಿಸಿದವರು ಇಲ್ಲಿ ತುಂಬಾ ಜನ ಇದ್ದಾರೆ. ಆದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಅದಕ್ಕೆ ತಡೆ ನೀಡಿದೆ. ಜಾರ್ಖಂಡ್ ಹೈಕೋರ್ಟ್ ಒಂದು ವರದಿ ಕೊಡ್ತದೆ. ನಮ್ಮ ಬೆಳೆಗಾರರಿಗೆ ಹೇಳ್ತೇನೆ, ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರ ಯಾವನೇ ವ್ಯಕ್ತಿ ಬಂದಂತ ಪ್ರಾಣಿಗಳಿಗೆ ಬಂದೂಕವನ್ನ ಚಲಾಯಿಸಿದ್ರೆ ಅದು ಅಪರಾಧ ಅಲ್ಲ, ಹೈಕೋರ್ಟ್ ತೀರ್ಪು ನೀಡಿದೆ. ನೆನ್ಪಿಟ್ಕೊಳ್ಳಿ, ಜಾರ್ಖಂಡ್ ಹೈಕೋರ್ಟ್ ಕೊಟ್ಟಂತ ತೀರ್ಪು ನಿಮ್ಮ ಬೆರಳಲ್ಲಿ ಸಿಗ್ತದೆ, ತೆಗೆದಿಟ್ಕೊಳ್ಳಿ. ಆ ಎಲ್ಲ ಅಂಶ ತಗೊಂಡು ನನ್ನ ಬಂದೂಕನ ವಾಪಸ್ ಕೊಡೋ ಮುಖಾಂತರ ಆದಂತ ಪ್ರಮಾದವನ್ನ ತಪ್ಪಿಸುವಂತ ಕೆಲಸ ಮಾಡಿದ್ರು. ಇದೊಂದು ಸಣ್ಣ ವಿಚಾರ, ಯಾಕೆಂದ್ರೆ ನಾನಿನ್ನು ಜೀವಾಗಿದ್ದೀನಿ, ಆದ್ರೆ 82 ಪ್ರಾಣಗಳು ನಮ್ಮಿಂದ ಹೊರಟೋಗಿದೆ. ನಿನ್ನೆ ನಾನು ಬೈರ್ಮುಡಿ ಚಂದ್ರು ಅವರು ಮನೆಗೆ ಹೋಗ್ತಾ ಇದ್ದೆ, 10-20 ಜನ ನಿಂತ್ಕೊಂಡಿದ್ರು. ಏನಂದ್ರೆ ಅದು ಮಾಗಡಿ ಹಲಸೂಲಿಗೆ ಕಾಟಳ್ಳಿ ಕಡೆಯಿಂದ 15 ಆನೆಗಳು ಈಗಲೂ ತಾನೇ ಪಾಸ್ ಆಗಿದ್ದಾವೆ, ಮಾಗಡಿ ಕಡೆ ಹೋಗ್ತಾ ಇದೆ ಅಂತ. ಅತ್ತ ಪ್ರತಿ ದಿನ ಈ ಭಾಗದ ಸುಮಾರು 400ಕ್ಕೂ ಹೆಚ್ಚು 500 ಹಳ್ಳಿಗಳು ಜೀವನ ಕೈಲಿ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ತೋಟಕ್ಕೆ ಹೋಗಂಗಿಲ್ಲ, ಕಾರ್ಮಿಕರು ಕೆಲಸ ಮಾಡಂಗಿಲ್ಲ, ಆ ವಿಚಿತ್ರವಾದಂತ ಸ್ಥಿತಿ. ಸುಮಾರು 90ಕ್ಕೂ ಹೆಚ್ಚು ಆನೆಗಳು ಇಲ್ಲಿಂದ ನಮ್ಮ ಹಳಸೆ ಅದರಿಂದ ಆಚೆ ತನಕ ಕುಂದೂರು ಎಲ್ಲ ಭಾಗದಲ್ಲಿ ಕಾಡಿನಲ್ಲಿರೋ ಆನೆ ಅಲ್ಲ. ತಮ್ಮ ಗಮನ ಕೇಳ್ತೇನೆ, ನಿಮಗೆ ಗೊತ್ತಿದೆ ನಮ್ಮ ಅಧಿಕಾರಿಗಳು ಗಮನಕ್ಕೂ ತಂದಿದ್ದೇವೆ, ಆದರೆ ರಾಜಕಾರಣಿಗಳ ತಲೆಗೆ ಹೋಗಬೇಕಾಗಿದೆ. ಏನಂದ್ರೆ ಕರ್ನಾಟಕ ರಾಜ್ಯದೊಳಗೆ 1-ಕ್ಕೆ 3 ಪಟ್ಟು ಆನೆಗಳು ಜಾಸ್ತಿ ಆಗಿದ್ದಾವೆ. ಆದರೆ ಆನೆಗಳ ಸಮಸ್ಯೆ ಈ ಭಾಗದಲ್ಲಿರೋದೇ ಬೇರೆ, ಇಡೀ ಕರ್ನಾಟಕದ ಬೇರೆ. ಕರ್ನಾಟಕದವು ಕಾಡಿಂದ ಊರಿಗೆ ಬಂದು ಉಪಟಳ ಕೊಟ್ಟು ಸಂದರ್ಭ ಎದುರಿಗೆ ಸಿಕ್ತವ್ರನ್ನ ಸಾಯಿಸಿ ಹೊಟ್ಟೋಗ್ಬಿಡ್ತವೆ, ಆ ಸಮಸ್ಯೆ ಬೇರೆ. ಆದರೆ ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ಡ್ಯಾಮ್ ಆದ ನಂತರ ನಮಗಿರೋ ಸಮಸ್ಯೆ ಅಂದರೆ ಆನೆಗಳು, ಕಾಡಲ್ಲಿರೋ ಆನೆಗಳು 90 ಬಂದಂಥವು, ಒಂದು 5-10 ತಮ್ಮ ಗಮನಕ್ಕೆ ತರ್ತೀನಿ. ನಾನು ಇಲ್ಲಿಂದ ಹೋಗಬೇಕಾದ್ರೆ ಒಂದೇ ಒಂದು ಆನೆ ಇರಲಿಲ್ಲ. ಅಂದರೆ ಬಂದವನ್ನು ನಾವು ಹಿಡಿದು ಆಚೆಗೆ ಸ್ಥಳಾಂತರ ಮಾಡಿದ್ವಿ. ಅದಕ್ಕೆ ದೂರದೃಷ್ಟಿ ಮತ್ತು ಪರಿಹಾರನ ಕೂಡ ಸರ್ಕಾರಕ್ಕೆ ಸೂಚಿಸಿದ್ವಿ, ಅದನ್ನು ಪಾಲನೆ ಮಾಡಲಿಲ್ಲ. ಅದಕ್ಕೆಲ್ಲ ಶ್ರೀಲಂಕಾದ ಮಾದರಿ ಒಂದು ಹೆರಿಟೇಜ್ ಮಾಡಬೇಕು ಅಂತಿತ್ತು, ಅದನ್ನು ಮಾಡಲಿಲ್ಲ. ಅದರ ಪರಿಣಾಮ ಏನಾಯಿತು, ಮತ್ತೆ ಆನೆ ಬಂದು ಆನೆಗಳು ಮರಿ ಹಾಕಿ ಹಾಕಿ ಈಗ 90 ಹೆಚ್ಚು ಆನೆಗಳಿಗೆ ಇಲ್ಲಿ ಇದ್ದಾವೆ. ಎಲ್ಲಿದ್ದಾವೆ, ಜನಬೀಡ ಪ್ರದೇಶದಲ್ಲಿ, ಕಾಡೇ ಇಲ್ಲ. ಕಾಡಿರೋದು ಪಶ್ಚಿಮ ಘಟ್ಟದೊಳಗಡೆ, ಬಿಸ್ಲೆ ಅರಣ್ಯ ಇರೋದು, ಕಬ್ಬನಾಲೆ ಇರೋದು, ಈ ಭಾಗಲಿ ಇರತಕ್ಕಂಥ ಪುಷ್ಪಗಿರಿ ಇರೋದು, ಮತ್ತೆ ಮೂಡಿಗೆರೆ ಭಾಗದಲ್ಲಿ ಇರತಕ್ಕಂಥ ಶಿಶ್ಲಾ ಬೆಟ್ಟ ಇರ್ಬೋದು, ಗುತ್ತಿ ಭಾಗದಲ್ಲಿ ಇರ್ಬೋದು, ಅಲ್ಲಿರೋದು ಕಾಡು. ಆದರೆ ಈ ಆನೆಗಳು ಬಂದಿರೋದು ಬೆಳಗೂಡಿಗೆ, ಬಿಕ್ಕೋಡಿಗೆ, ಬಾಗೆಗೆ, ಮತ್ತೆ ಒಳಗಡೆ ಮಗ್ಗೆ ಭಾಗದಲ್ಲಿ ಬಂದು ನಿಂತಿದ್ದಾವೆ. ಅಂದ್ರೆ ಅಲ್ಲೆಲ್ಲೂ ಕಾಡಿಲ್ಲ, ಅಲ್ಲಿರೋದು ಭೂಮಿ, ಅಲ್ಲಿರೋದು ವಾಸ, ತಿಕ್ಕಷ್ಟು ಪಾಪ್ಯುಲೇಷನ್ ಏರಿಯಾ. ಈ ಆನೆಗಳು ಇಲ್ಲೇ ಮರಿ ಹಾಕ್ತವೆ, ಮರಿ ಹಾಕಿದ ಕೂಡಲೇ ಮರಿಗೆ ತನ್ನ ಕ್ಷೇತ್ರ ಅಂತೇಳಿ ಡಿಕ್ಲೇರ್ ಮಾಡ್ಕೊಳ್ತವೆ. ಯಾಕೆಂದ್ರೆ ಪ್ರಾಣಿಗಳಿಗೆ ಎಲ್ಲಿ ಹುಟ್ಟುತ್ತವೆ ಅದು ವಾಸಸ್ಥಳ ಆಗ್ತವೆ. ಇವತ್ತು ಜನಬೀಡ ಪ್ರದೇಶಗಳು, ನಾವು ಬೆಳೆಯುವಂತ ಆಹಾರಗಳು, ಅದಕ್ಕೆ ಅವು ಇವತ್ತು ಒಗ್ಗಿಬಿಟ್ಟಿದ್ದಾವೆ. ಅವು ಬಿದಿರು ತಿನ್ನೋದಕ್ಕೆ ಹೋಗಲ್ಲ, ಈಗ ಕಾಡಿನ ಸೊಪ್ಪು ತಿನ್ನಕ್ಕೆ ಹೋಗಲ್ಲ. ಅವಕ್ಕೆ ಬೇಕು ಅಡಿಕೆ ಸುಳಿಬೇಕು, ತೆಂಗಿನ ಸುಳಿಬೇಕು, ಅವಕ್ಕೆ ಕಬ್ಬು ಬೇಕು, ಅವಕ್ಕೆ ಬಗೆ ಬಗೆಯಾದಂತ ಬಗನೆ ಬೇಕು. ನನಗೆ ಈಗ ಒಬ್ರು ಹೆತ್ತೂರಿಂದ, ಹಾಡ್ಲಲ್ಲಿಂದ ಗೋವಿಂದನವರು ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಂತ ತಂದ್ರು, ಅಣ್ಣ ಕಾಫಿ ತಿನ್ನಕ್ಲ ಅಂತಾರೆ ನೋಡೋಣ, ಪಾರ್ಸಿಮೆಂಟ್ ಫಸ್ಟ್ ಕ್ಲಾಸ್ ಆಗಿದೆ ಅಂತ. ಅದರ ಲದ್ದಿನ ಓಪನ್ ಮಾಡಿದ್ರೆ ಅದರಲ್ಲಿ 1/3 ಭಾಗ ಕಾಫಿ ಬೀಜಿದಾವೆ, ಕಾಫಿ ಬೀಜ ತಿಂತಾ ಇದಾವೆ. ಕಾಫಿ ತಿನ್ನಲ್ಲ ಅಂದ್ರು, ಎಲ್ಲಿ ಸಿಕ್ತವ್ರು ತಿಂತವೆ? ಕೃಷಿ ಮಾಡಿದಂತ ಬೆಳೆಯ ಪೌಷ್ಟಿಕ ಆಹಾರ ತಿಂದು ಇವು ಪುಂಡ ಆನೆಗಳಾಗಿದ್ದಾವೆ. ಹೆಬ್ಚಲ್ಲ ಫಂಡರ್ಸ್ ಇವರು, ಇವರು ಕಾಡಿನ ಆನೆಗಳಲ್ಲ, ಇವು ನಮ್ಮ ಊರೊಳಗೆ ಬಂದು ತೊಂದರೆ ಕೊಡ್ತಾರದು. ನಾವು ಸರ್ಕಾರಕ್ಕೆ ನಾನು ಈ ಮುಖಾಂತರ ಮನವಿ ಮಾಡ್ತೇನೆ, ಈ ಆನೆಗಳು ನಿಮ್ಮ ಆನೆಗಳು, ಕಾಡಿನ ಆನೆಗಳಲ್ಲ, ಇವುಗಳನ್ನ ಹೊರಗಟ್ಟಿ ನೀವು. ಇವುಗಳನ್ನ ಎಲ್ಲಾದರೂ ಒಂದ್ ಕಡೆ 50 100 ನೀರಿರೋ ಜಾಗದಲ್ಲಿ ಒಂದು ಹೆರಿಟೇಜ್ ಮಾಡಿ, ಒಂದು ಆನೆಯ ಧಾಮ ಮಾಡಿ, ಸರ್ಕಾರ ನೀವು ಬೆಳೆದಂತ ಪದಾರ್ಥನ ಕೊಂಡು ಹಾಕಿ ಒಂದ್ 1,015,000 ಕಟ್ತೀರಾ? ಈ 15,000 ಯಾರಿಗೆ ಬೇಕು? ನಾವೇ ನಿಮಗೆ ಕೊಡ್ತೀವಿ. ದಯಮಾಡಿ ನಿಮ್ಮ ಆನೆಯನ್ನು ತಗೊಂಡೋಗ್ರಿ, ಆ ಹೆರಿಟೇಜ್ ಒಳಗೆ ಹಾಕ್ರಿ, ಆ ಹೆರಿಟೇಜ್ ಅಲ್ಲಿ ಸಾಕ್ರಿ. ಪ್ರವಾಸೋದ್ಯಮ ಇಲಾಖೆಗೆ ಅದನ್ನ ಟ್ಯಾಗ್ ಮಾಡ್ರಿ, ಪ್ರವಾಸೋದ್ಯಮ ಇಲಾಖೆಗೆ ಟ್ಯಾಗ್ ಮಾಡಿ ಜನರಲ್ಲಿ ತಗೊಂಡೋಗಿ ಆನೆಗಳನ್ನ ತೋರಿಸಿ. ಆನೆಗಳ ಬೇಕಾದ ಆಹಾರನ ರೈತರು ನಾವು ಸಬ್ಸಿಡಿ ಮೇಲ್ಕೊಡಕ್ತಾ ಇದೀವಿ. ನಮ್ಮ ಸಾವಿಗೆ ಯಾಕೆ 15,000 ಕಟ್ತೀರಾ ನೀವು? ನಮ್ಮ ನಷ್ಟಕ್ಕೆ ಯಾಕೆ ಪರಿಹಾರ ಕೊಡ್ತೀರಾ? ಆನೆ ಕೊಲ್ಲುವುದು ಒಂದಾದ್ರೆ ಈ BP ಶುಗರ್ ಈ ಭಾಗದಲ್ಲಿ ಬಂದಿದೆ ನಮ್ಮ ರೈತರಿಗೆ ಅತಿ ಹೆಚ್ಚು ಅಂತ ಅಂದ್ರೆ ನೋಡಿ, ಚೆಕ್ ಮಾಡಿ ನೋಡಿ, ಆತಂಕ. ನಾನು ನಿನ್ನೆ ಕೊಪ್ಪಳಿಗೆ ಹೋದ್ರೆ ಜನ ಎಲ್ಲ ಹೇಳ್ತಾರ, ಅಣ್ಣ ಏನಾರ ಮಾಡಿ, ನಾಳೆ ಈ ಕೇಂದ್ರದ ಕುಮಾರಣ್ಣ ಬರ್ತಾರಂತೆ, PHOL ಬರ್ತಾರಂತೆ, ಕೇಂದ್ರ ಸರ್ಕಾರದ ಅವರು ಖಂಡ್ರೆ ಬರ್ತಾರಂತೆ, ಏನಾರ ಮಾಡಿ ಹೇಳಿ ಅಣ್ಣ, ಈ ಆನೆಯನ್ನು ಒಂಚೇರಿ ಸ್ಥಳಾಂತರ ಮಾಡಿ ಅಂತ. ನಾವು ಹೇಳೋದು ಕಾಡಿನ ಆನೆನ ಹಿಡಿದು ಪಳಕ್ಸಿ ಅಂತಲ್ಲ, ಊರೊಳಗೆ ಬಂದು ಉಪದ್ರ ಕೂಡ ಆನೆಗಳನ್ನ ಹೆರಿಟೇಜ್ ಮಾಡಿ ತಗೊಂಡೋಗಿ ಒಳಗಡೆ ಹಾಕಿ ನೀವು ಸಾಕಿ ಅವಕ್ಕೆ ರಕ್ಷಣೆ ಕೊಡಿ. ಈ ಕೆಲಸನ ನಾನು ಹೋಗಿದ್ದೇನೆ, ನನ್ನ ಸ್ನೇಹಿತರು ಹೋಗಿ ನಾನೇ ಅವ್ರದ್ದೇ ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಹಾಸನದಲ್ಲಿ ಒಂದು ದೊಡ್ಡ ಕಾರ್ಯಾಗಾರ ಮಾಡಿದ್ವಿ. ಪ್ರಿನ್ಸಿಪಲ್ ಸೆಕ್ರೆಟರಿ ವೈಲ್ಡ್ ಲೈಫ್, ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ, ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಫಾರೆಸ್ಟ್ ಎಲ್ಲರನ್ನು ಕರೆಸಿ, ಮಂತ್ರಿ ಕರೆಸಿ, ಇಲ್ಲಿ 3 ಜಿಲ್ಲೆಯ ಮೀಟಿಂಗ್ ನಡೆಸಿ ಒಂದು ವರದಿಯನ್ನು ನಾವು ಕೊಟ್ಟಿವಿ. ಶ್ರೀಲಂಕಾ ಮಾದರಿಯ ಆನೆ ಹೆರಿಟೇಜ್ಗಳನ್ನ ಮಾಡ್ರಿ, ಅಲ್ಲಿ ಮಾಡಿದರೆ ಕುಂಟ ಆನೆಗಳು, ಮರಿ ಹಾಕ ಆನೆಗಳು, ತೊಂದರೆ ಕೊಡ ಆನೆಗಳನ್ನೆಲ್ಲ ಅಲ್ಲಿ ಡಂಪ್ ಮಾಡಿದ್ದಾರೆ, ಅಲ್ಲಿ ರೈತರನ್ನ ರಕ್ಷಣೆ ಮಾಡಿದ್ದಾರೆ. ಆನೆ ಪರಿಹಾರ ಇರೋದು ಕೊಲ್ಲುವ ಮುಖಾಂತರನೂ ಅಲ್ಲ, ತಗೊಂಡೋಗಿ ಇನ್ನೊಂದು ಕಡೆ ಬಿಟ್ಟರೆ ಆನೆಗೆ ಒಂದು ತಿಳ್ಕೊಳ್ಳಿ, ನಿಮ್ಗೆ ಜ್ಞಾನ ಇರಲಿ, ಆನೆಯ ತಲೆಯಲ್ಲಿ ಜೀಟ್ರಿ ಇರುತ್ತೆ. ಆ ಜೀಟ್ರಿ ಅಂದರೆ ಅದು ಹುಟ್ಟಿದ ಜಾಗದ್ದು ಜೀಟ್ರಿ ಅದರಲ್ಲಿ ಇರುತ್ತೆ. ಇಲ್ಲಿ ಬದುಕಿದ್ರೆ ಇಲ್ಲಿ ತಗೊಂಡೋಗಿ ನೀವು ಬಿಟ್ಟರೆ ಅದು ಮತ್ತೆ ವಾಪಸ್ ನಿಮ್ಮ ಹತ್ರ GPS ಏನಿದೆ, ಆ GPS ಅವ್ರಿಗೆ ಪ್ರಕೃತಿ ದತ್ತವಾಗಿ ಬಂದಿದೆ, ಅದು ವಾಪಸ್ ಇಲ್ಲಿಗೆ ಕರ್ಕೊಂಡ್ಬರುತ್ತೆ. ಆ ಕಾರಣಕ್ಕೆ ಆನೆಯನ್ನು ನೀವು ಸ್ಥಳಾಂತರ ಮಾಡೋಕ್ಕಾಗಲ್ಲ. ಅವೈಜ್ಞಾನಿಕವಾದ ಸ್ಥಳಾಂತರ, ಗಂಡಾನೆನ ಹಿಡಿದು ತಗೊಂಡು ಹೋಗ್ತಾರೆ, ಹೆಬಿಚೆಲ್ಲ ಫಂಡಸರ್ ಅಂತಾರೆ, ಆನೆಗಳು ತೊಂದರೆ ಕೊಡೋ ಅಂತಾರೆ. ನಮ್ಮಲ್ಲೆಂಗೆ ಹೆಣ್ಣು ಮನೆಯ ಸಂಸಾರ ನಡೆಸ್ತಾಳೋ ಹಾಗೇನೆ ಗುಂಪಿನ ನಾಯಕಿ ಒಬ್ಳಿರ್ತಾಳೆ, ಆ ನಾಯಕಿ ಆದೇಶದಂತೆ ಇಡೀ ಆನೆ ಗುಂಪು ನಡೆಯುತ್ತೆ. ಇಲ್ಲಿ ಎತ್ಕೊಂಡು ಹೋಗಬೇಕಾಗಿದ್ದು ಆ ನಾಯಕಿಯನ್ನ ಮತ್ತು ಅವರ ಮಕ್ಕಳನ್ನ, ಅವ್ರನ್ನ ಎತ್ಕೊಂಡು ಹೋದ್ರೆ ಈ ಗಂಡಾನೇ ಅಲ್ಲಿಗೆ ಹೋಗ್ತದೆ. ಇವ್ರು ಗಂಡಾನೇ ಎತ್ಕೊಂಡು ಹೋಗ್ತಾರೆ, ಅವು ಎಲ್ಲಿಗೆ ಬಿಟ್ಟರು ಕೂಡ 3 ತಿಂಗಳೊಳಗೆ 2 ತಿಂಗಳೊಳಗೆ ಇಲ್ಲಿ ವಾಪಸ್ ಬರ್ತದೆ. ಮಕ್ಕಾನ ಆನೆ ಇತ್ತು, ಕೊಂಬಿಲ್ದರ ಆನೆ. ಆ ಆನೆ ಕರೆಕ್ಟಾಗಿ ಟಾರ್ಗೆಟ್ ಮಾಡ್ತಿದ್ದು ನ್ಯಾಯಬೆಲೆ ಅಂಗಡಿಗೆ ಟಾರ್ಗೆಟ್ ಮಾಡೋದು, ಒಡೆದ್ಬಿಟ್ಟು ಒಳಗಡೆ ತಂದು ಆಹಾರ ತಿನ್ನೋದು. ಅಂತ ಆನೆ ತಗೊಂಡೋಗಿ ಬಿಟ್ಟರು, 2 ತಿಂಗಳಿಗೆ ವಾಪಸ್ ಬಂತು. ಸರ್ಕಾರಕ್ಕೆ ಅಧಿಕಾರಿಗಳಿಗೆ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ, ಇದು ಸರ್ಕಾರದ ಸಾರ್ವಜನಿಕರ ಕಾಡಿನ ಆನೆಗಳಲ್ಲ, ಇವು ಊರಾನೆಗಳಾಗಿದ್ದಾವೆ. ದಯಮಾಡಿ ಇದನ್ನ ಎತ್ತಿ ಇದನ್ನ ಆನೆ ಹೆರಿಟೇಜ್ ಕರ್ಕೊಂಡೋಗಿ ಅಂತೇಳಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಾಭಿಪ್ರಾಯನೇ ಒಂದು ಸರ್ಕಾರ ಮತ್ತು ಒಂದು ವ್ಯವಸ್ಥೆಯ ಬದಲಾವಣೆ ಮಾಡೋದು. ಇಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ, ಆನೆಯನ್ನ ಶೀಘ್ರ ಎತ್ತಿ ಒಂದು ಹೆರಿಟೇಜ್ ಮಾಡಿ ಯಾವುದೋ ಊರಿಗೆ ಬಿಡಬೇಡಿ ಅನ್ನೋದಾಗಿದೆ. ಒಂದು ಮಾತು ಹೇಳಿ ನನ್ನ ಮಾತು ಕ್ಲೋಸ್ ಮಾಡ್ತೇನೆ. ನಾವೆಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದವರು, ಅತ್ಯುನ್ನತವಾದಂತಹ ಸಂಸ್ಕೃತಿಯಲ್ಲಿದ್ದವರು. ಯಾರಾದರೂ ನಮಗೆ ಪೊಡಿಯನ್ನ ಕೊಟ್ಟರೆ ವಾಪಸ್ ನಾವು ಆ ಪೊಡಿ ತಗೊಂಡವನು ಒಂದು ಚಿಟಿಕಿ ಅಕ್ಕಿಯನ್ನ ವಾಪಸ್ ತಟ್ಟೆಗೆ ಹಾಕ್ತಾನೆ. ಕಾರಣ, ದಾನ ಮಾಡಿದ ಕೈ, ಕೆಲಸ ಮಾಡಿದ ಜನ ಜೀವಂತವಾಗಿರಬೇಕು, ಆರೋಗ್ಯವಾಗಿರಬೇಕು, ಅವರ ಕೈ ಇನ್ನು ಬಲಪಡಬೇಕು ಅಂತ ಒಂದು ಚಿಟಿಕಿಯನ್ನ ಅವರಿಗೆ ಕೊಡ್ತಾರೆ. ಕಾರಣ, ಇದು ನಮ್ಮ ಸಂಸ್ಕೃತಿ. ಹಾಗೇನೆ ಇವತ್ತು ನಿಮಗೆ ಸಹಾಯ ಮಾಡಿಕೊಟ್ಟಂತ ಸರ್ಕಾರಗಳು, ನಿಮಗೆ ಸಹಾಯ ಮಾಡಿಕೊಟ್ಟ ಅಧಿಕಾರಿಗಳು, ನಿಮಗೆ ಸಹಾಯ ಮಾಡಿಕೊಟ್ಟಂತ ಮಂತ್ರಿಗಳಿಗೆ ಇವತ್ತು ನೀವು ಹೇಳಬೇಕಾಗಿದೆ, ನಮ್ಮ ಆಶೀರ್ವಾದ ನಿಮಗಿದೆ, ನೀವು ಒಳ್ಳೇದಾಗಿ ನಮ್ಮ ಸಮಸ್ಯೆಗಳನ್ನ ಈ ಮುಂದೆ ಇರೋನು ಬಗೆಹರಿಸಿ ಅಂತ ಆಶೀರ್ವಾದ ಮಾಡೋದಕ್ಕೆ ನೀವು ಬಂದಿದ್ರಿ ಅಂತ ನಾನು ಅನ್ಕೊಂಡಿದ್ದೇನೆ. ಸ್ನೇಹಿತರೆ, ಕಾಫಿ ಬೆಳೆಗಾರರ ಒಕ್ಕೂಟ ಅನೇಕ ಚಳುವಳಿಯ ವೈಫಲ್ಯದಿಂದ ಹುಟ್ಟಿದಂತ ಶಕ್ತಿ. ನಾನೊಂದು ಬೃಹತ್ ರೈತ ಚಳವಳಿಯಲ್ಲಿ ಕೆಲಸ ಮಾಡಿದವನು, ಬೃಹತ್ ಚಳವಳಿಯ ರಾಜ್ಯದ ರೈತ ಸಂಘದಲ್ಲಿದ್ದವರು. ದಲಿತ ಚಳವಳಿ ಮತ್ತು ಭಾಷಾ ಚಳವಳಿ ಇವತ್ತು ಪತನ ಆಗೋಗಿದ್ದಾವೆ, ಉಳಿದಿರೋದು ಕಾಫಿ ಬೆಳೆಗಾರರ ಒಕ್ಕೂಟ ಒಂದೇ. ಇದರೊಳಗಡೆ ಕೆಲಸ ಮಾಡ್ತಕ್ಕಂಥ ಬಹುತೇಕ ಜನರು ದಲಿತ ಚಳವಳಿ, ರೈತ ಚಳವಳಿ, ಭಾಷಾ ಚಳವಳಿ ಕೆಲಸ ಮಾಡಿದಾರೆ. ಆದ್ರಿಂದ ನಿಮ್ಮ ಹೆಮ್ಮೆ, ನಿಮ್ಮ ಅದೃಷ್ಟ, KGF ವ್ಯವಸ್ಥಿತವಾಗಿ ಒಗ್ಗಟ್ಟಿಂದ ಯಾವುದೇ ತಾರತಮ್ಯ ಇಲ್ಲದೆ ಅದು ಒಗ್ಗಟ್ಟಿಂದ ಹೋಗ್ತಾ ಇದೆ. ನಾನು KGF-ನವರಿಗೆ ಈ ಮುಖಾಂತರ, ಈ ವೇದಿಕೆ ಮುಖಾಂತರ ಜನಪರವಾಗಿ ಹೇಳ್ತೇನೆ, ನೀವು ಇನ್ನೂ ಜನಪರ ಆಗಿ. ನಾನು ಸನ್ಮಾನ್ಯ ಮೋಹನ್ ಹುರಡಿ, ಒಬ್ಬ ಅತ್ಯುತ್ತಮ ಕೃಷಿಕ, ನನ್ನೂರು ಪಕ್ಕದವರು, ನಾನು ಚೆನ್ನಾಗಿ ಬಲ್ಲೆ. ಅವ್ರ ತಂದೆ ಕಾಲದಿಂದ ನಾನು ನೋಡಿದ್ದೀನಿ. ಹೀ ಈಸ್ ದ ಬೆಸ್ಟ್ ಅಗ್ರಿಕಲ್ಚರಿಸ್ಟ್. ಇಲ್ಲೇ ಜಯರಾಮ್ ಅವ್ರು ಕೂತಿದ್ದಾರೆ, ಹೀ ಈಸ್ ಆಲ್ಸೋ ಬೆಸ್ಟ್ ಅಗ್ರಿಕಲ್ಚರಿಸ್ಟ್. ತುಂಬ ಜನ ಇಲ್ಲಿ ಬಂದಿರೋರೆಲ್ಲರೂ ಕೂಡ ಒಂದು ಉತ್ತಮವಾದ ಕೃಷಿಯಿಂದ ಬಂದವರು. ಗೇರು ಮರಗಳನ್ನ ನೆಟ್ಟಿದ್ದಾರೆ, ಇಲ್ಲಿ ಯಾರೂ ಮಲೆನಾಡಲ್ಲಿ ನೆಟ್ಟಿಲ್ಲ. ಆ ಕೃಷಿಯನ್ನು ಕೂಡ ಮೋಹನ್ರವರು ಮಾಡಿದ್ದಾರೆ. ಕುಕ್ಕುಟ ಶಾಸ್ತ್ರದಲ್ಲಿ ಪ್ರವೀಣರಾಗಿರೋರು, ಅಲ್ದಲೇ ಅವರು ಕಾಫಿ ಬೋರ್ಡ್ ಮತ್ತು ಸ್ಪೈಸಸ್ ಬೋರ್ಡ್ ಅಲ್ಲಿ ಮೆಂಬರ್ ಆಗಿದ್ರು. ಅವರಿಗೆ ಜ್ಞಾನ ಇದೆ, BSc AG ಮಾಡಿಕೊಂಡವರು. ಅದರಿಂದ ಅವರ ಜ್ಞಾನವನ್ನು ಅವರ ಕುಟುಂಬದವರು ಅದಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆಯೇ ನಾನು ಏನು ಹೇಳಿದೆ, DB ಸುಬ್ಬೇಗೌಡರಿಂದ ಹಿಡಿದು ಚಂದ್ರೇಗೌಡರಿಂದ ಹಿಡಿದು ಈ ಎಲ್ಲರ ಮನೆಯವರು ಮಕ್ಕಳು ಅವರಿಗೆ ಶಕ್ತಿ ಕೊಟ್ಟಿದ್ದಾರೆ. ಅವರು ಅಧ್ಯಕ್ಷ ಆದ ಸಂದರ್ಭದಲ್ಲಿ ಬೇರೆ ಕಾರ್ಯದರ್ಶಿಗಳಾದವರಿಗೆ ಮನೆಯ ಆರ್ಥಿಕ ಸ್ಥಿತಿ ಹಿಂದಕ್ಕೆ ಹೋಗಿದೆ. ಕಾರಣ ಅಂದರೆ ನಿರಂತರವಾದ ಕೆಲಸ, ಆಲೋಚನೆ, ಬರಹ ಇರೋದ್ರಿಂದ ಅದು ಅಷ್ಟು ಸುಲಭ ಅಲ್ಲ. ಮುಂದೆ ಬರ್ತಕ್ಕಂಥ ಅಧ್ಯಕ್ಷರು ಯಾರಾಗ್ತಾರೋ, ಆದರೆ ಅವ್ರಿಗೆ ಸವಾಲಿದೆ. ನಾವೆಲ್ಲರೂ ಅವ್ರ ಹಿಂದೆ ಇದ್ದೀವಿ. ಆದರೆ ಒಂದು ಕಿವಿ ಮಾತು, ಹಾಸನ ಜಿಲ್ಲಾ ಬೆಳೆಗಾರರ ಸಂಘ ಇರ್ಬೋದು, ಅದರ ಒಕ್ಕೂಟಗಳು ಒಂದು ಎರಡಾಗಬಾರ್ದು. ಯಾವುದೇ ದೋಷ ಮಾಡಿದರೆ ಇಲ್ಲಿ ಕೂತಿರ್ತಕ್ಕಂಥ ಬಂದಿರತಕ್ಕಂಥ ಪಶ್ಚಿಮ ಘಟ್ಟದ ಧ್ವನಿ ಅಡಗುತ್ತೆ. ಅದು ಅಡಗದ ಹಾಗೆ ಸಂಘಟಿತವಾಗಿ ಕೆಲಸ ಮಾಡಿ ಅಂತ ಹೇಳಿ, ಇವರೆಲ್ಲರ ಶ್ರಮ ಇದೆ ರೀ, ಇವರೆಲ್ಲ ಪರಿಶ್ರಮ ಇದೆ. ಈ ಎಲ್ಲರ ಪರಿಶ್ರಮದಿಂದ ಈ ಸಂಘಟನೆ ಯಶಸ್ವಿಯಾಗಿದೆ. ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿರೋದು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ದೂರದೃಷ್ಟಿ, ಪ್ಲಾನ್, ಯಾರನ್ನ ಹಿಡಿಬೇಕು, ಹೇಗೆ ಹಿಡಿಬೇಕು, ಯಾರನ್ನ ಕರಿಬೇಕು, ಎಲ್ಲವೂ ಅಚ್ಚುಕಟ್ಟು. ರಾಜಕೀಯ ಸೋಂಕು ಒಂಚೂರು ಇಲ್ರಿ, ಎಲ್ಲ ಪಾರ್ಟಿಯವರು ಇದ್ರೊಳಗಿದ್ದಾರೆ, ಆದರೆ ಯಾರೂ ಪಕ್ಷ ರಾಜಕಾರಣ ಮಾಡಿಲ್ಲ. ವ್ಯತ್ಯಾಸ ಆದರೆ ತಕ್ಷಣ ತಿದ್ಕೊಂತಾರೆ. ನಾನು ಬೆಳಗ್ಗೆ ಬಂದು ನಿನ್ನೆಯಿಂದ ಇವ್ರ ಜೊತೆ ಇದ್ದೀನಿ. ಕರ್ನಾಟಕ ಬೆಳೆಗಾರರ ಒಕ್ಕೂಟ ಪಶ್ಚಿಮ ಘಟ್ಟದ ಧ್ವನಿ, ಅದು ಉಳಿಬೇಕು. ಆ ಗಿಡಕ್ಕೆ ನೀರು ಹಾಕಿ ಬೆಳೆಸೋರು ನೀವು, ಇಷ್ಟೆಲ್ಲ ಲಾಭ ಆಗಿದೆ. ನನಗೂ ಒಂದು 15-20 ಎಕರೆ ಒತ್ತುವರಿ ನಂಗೆ ಲಾಭ ಆಗ್ತಾ ಇದೆ. ದುಡ್ಡು ಕೇಳಕ್ಕೆ ಹೋದರೆ 1,000, 2,000, 5,000 ಕೊಟ್ಟು ಕಳಿಸ್ತಾರೆ, ಆದರೆ ಅವ್ರು 10 ಎಕರೆ ಒತ್ತುವರಿ ಕ್ರಮಬದ್ಧ ಆಗಿರುತ್ತೆ. ಮಾತೇ ಆಡಲ್ಲ, 10 ಎಕರೆಗೆ ಈಗವತ್ತು 3 ಕೋಟಿ ದುಡ್ಡು, 3 ಕೋಟಿ ದುಡ್ಡಿನವರು 1,000, 2,000, 5,000 ಕೊಟ್ಟು ಕಳಿಸ್ತಾರೆ. ಹಂಗಲ್ಲ, ನಾವು ಒಂದ್ಸರಿ ಒಂದು ಲಾಭ ಪಡೆದ್ಮೇಲೆ ಒಂದು ಚಿಟಿಕಿ ಹಾಕ್ಬೇಕಲ್ರಿ. ಆ ಚಿಟಿಕಿ ಹಾಕ್ಬೇಕಾದ್ರೆ ನೀವು ಎಷ್ಟು ಎಕರೆ ಮಾಡಿರಿ ಲೆಕ್ಕ ಹಾಕಿ, ಎಕರೆಗೆ 5,000 ಕೊಡ್ರಿ. ಇಂಥ ಸಮಾರಂಭ ಮಾಡಬೇಕಾದ್ರೆ ನಮ್ಮ ಪಾಲಿರಬೇಕು. ನೀವು ಮನೇಲಿದ್ದಾಗ ನಿಮ್ಮ ಪರ ನಿರಂತರ ಆಲೋಚನೆ ಮಾಡಿ, ಇಲ್ಲಿ ನೋಡಿ ನೆಟ್ಟಿಗೆ ನಿಂತ್ಕೊಂಡರೆ ಕಾಲಲ್ಲಿ ಕೂರೋದು ಇಲ್ಲ,

ಇಲ್ಲಿಗೆ ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಾಳಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇತ್ತೀಚೆಗೆ ಸಕಲೇಶ್ಪುರದಲ್ಲಿ ಆಯೋಜಿಸಿದ್ದ ಬೆಳೆಗಾರರ ಸಮ್ಮೇಳನದ ಆಯ್ದ ಭಾಗದ ಎರಡನೇ ಭಾಗ ಕೇಳುತ್ತೀರಿ. ಇದರಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಜಯರಾಮ್, ಬೆಳೆಗಾರರ ಒಕ್ಕೂಟದ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ, ಶಾಸಕರಾದ ಸಿಮೆಂಟ್ ಮಂಜು ಹಾಗೂ ಅಧ್ಯಕ್ಷರಾದ ಡಾ ಎಚ್ಟಿ ಮೋಹನ್ ಕುಮಾರ್ ಅವರು ಮಂಡಿಸಿದ ವಿಚಾರಗಳ ಪ್ರಸ್ತಾಪ ಮೂಡಿಬರಲಿದೆ. ನಾಳೆ ಮತ್ತೆ ಭೇಟಿಯಾಗೋಣ.